ಇದುವರೆಗೆ ಸುಮಧುರ ಗೀತ ವೈವಿಧ್ಯಮಯ ಕಾರ್ಯಕ್ರಮ ಪ್ರಸಾರವಾಯಿತು. ಈಗ ವೇಳೆ 5:30.04. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 MHz. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಉತ್ಪಾದನೆಯ ಆಧುನಿಕ ಬೇಸಾಯ ಕ್ರಮಗಳು, ಈ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ. ಆಲೂಗೆಡ್ಡೆಯ ಸುಧಾರಿತ ಬೇಸಾಯ ಕ್ರಮಗಳು, ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮತ್ತು ಪ್ರದೇಶದಲ್ಲಿ ಆಲೂಗೆಡ್ಡೆಯನ್ನ ಬೆಳೆದುಕೊಳ್ಳಲಾಗುತ್ತೆ. ಆದರೆ ಈ ಹಿಂದಿನಿಂದಲೂ ಕೂಡ ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಅನೇಕರು ಆಲೂಗೆಡ್ಡೆ ಬೆಳೆಯನ್ನ ಬೆಳೆಯುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಈ ಹಿಂಗಾರು ಹಂಗಾಮಿನ ಬೆಳೆಯನ್ನ ಯಾವಾಗಿನಿಂದ ಯಾವಾಗಿನವರೆಗೆ ಬೆಳೆದುಕೊಳ್ಳಬಹುದು, ಹಿಂಗಾರಿನಲ್ಲಿ ಬೆಳೆಯೋದ್ರಿಂದ ಏನೆಲ್ಲ ಅನುಕೂಲಗಳು ಆಗುತ್ತೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನ ಮಾಡ್ತೇವೆ. ಹಾಗೆಯೇ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಬೆಳೆಯನ್ನ ಹೇಗೆ ಬೆಳೆಯಬೇಕು, ಏನೆಲ್ಲ ಸುಧಾರಿತ ಕ್ರಮಗಳನ್ನ ಅನುಸರಿಸಬೇಕು ಅನ್ನುವಂತಹ ವಿಚಾರಗಳನ್ನು ಕೂಡ ಪ್ರಸ್ತಾಪವನ್ನ ಮಾಡಲಾಗುತ್ತೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರತಕ್ಕಂತಹ ತೋಟಗಾರಿಕೆ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರು. ಅಮರ ನಂಜುಂಡೇಶ್ವರ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಸನದಲ್ಲಿ ಹಿಂಗಾರು ಹಂಗಾಮಿನಲ್ಲಿಯೂ ಕೂಡ ಆಲೂಗೆಡ್ಡೆಯನ್ನ ಬೆಳೆಯಲಾಗುತ್ತೆ, ಆದರೆ ಬಹುತೇಕರಿಗೆ ಇದು ಗೊತ್ತಿಲ್ಲ. ಅಲ್ಲಲ್ಲಲ್ಲಿ ಕೆಲವರು ಆಯ್ದ ರೈತರು ಮಾತ್ರ ಬೆಳೆಯುವಂತದ್ದನ್ನು ನಾವು ಗಮನಿಸ್ತೇವೆ. ಈ ನಿಟ್ಟಿನಲ್ಲಿ ಹಿಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆ ಬೆಳೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹೇಗಿದೆ? ಈಗ ಆಲೂಗೆಡ್ಡೆ ಬೇಸಾಯ ಅಂತ ಮಾತಾಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಒಂದು ಮುಂಗಾರು ಹಂಗಾಮಿನಲ್ಲಿ ಆಲೂಗೆಡ್ಡೆನ ಬೆಳೀತಾ ಇದ್ದಾರೆ. ಅದರಲ್ಲಿ 80% ಪ್ರದೇಶ ಹಾಸನ ಜಿಲ್ಲೆಯಲ್ಲಿ ನಾವು ಕಾಣಬಹುದು. ಅದು ಮಳೆಯಾಶ್ರಿತ ಪ್ರದೇಶದಲ್ಲಿ ಬೆಳೆಯುವಂತ ಒಂದು ಬೆಳೆ. ಇನ್ನು ಇದು ಹಾಗೆಯೇ ಹಾಸನ, ಚಿಕ್ಕಮಗಳೂರು, ಧಾರವಾಡ ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲೂ ಸಹ ಮುಂಗಾರು ಹಂಗಾಮಿನಲ್ಲಿ ಮಳೆಯಾಶ್ರಿತದಲ್ಲಿ ಬೆಳೀತಾ ಇದ್ದಾರೆ. ಹಾಗೆ ಹಿಂಗಾರು ಹಂಗಾಮಿನಲ್ಲಿ ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ಆದರೆ ಹಾಸನದಲ್ಲಿ ವಿಶೇಷತೆ ಏನಂದ್ರೆ ಈ ವಾತಾವರಣದ ಒಂದು ಏನು ಅನುಕೂಲತೆಯಿಂದ ಇಲ್ಲಿ ಎರಡೂ ಕಾಲಗಳಲ್ಲಿ ಬೆಳೀತಾ ಇದ್ದಾರೆ. ಆದರೆ ಆ ಪ್ರದೇಶವನ್ನ ಹೆಚ್ಚಾಗಿ ನಾವು ಹಿಂಗಾರು ಹಂಗಾಮಿನಲ್ಲಿ ಕಾಣಲಿಕ್ಕಾಗಲ್ಲ. ಇಲ್ಲಿ ಸುಮಾರು ಪ್ರತಿ ವರ್ಷ ಹಿಂಗಾರು ಹಂಗಾಮಿನಲ್ಲಿ 2,500-3,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬೆಳೀತಾ ಇದ್ದಾರೆ. ಆದರೆ ವಿಶೇಷವಾಗಿ ಹಳೇಬೀಡು ಈ ಒಂದು ಪ್ರಾಂತ್ಯದಲ್ಲಿ ಬೆಳೀತಾ ಇದ್ದಾರೆ. ಇನ್ನು ಇತ್ತೀಚೆಗೆ ನಾವು ನೋಡಿದಾಗ ಹೆಚ್ಚು ಕಡಿಮೆ ಹಾಸನ ಜಿಲ್ಲೆಯಲ್ಲಿ ಮೇ ಮುಂಗಾರು ಏನು ಮೇಯಿಂದ ಹಿಡಿದು ಹಿಂಗಾರು ಕೊನೆಯ ಅಂದ್ರೆ ಡಿಸೆಂಬರ್ ತನಕನೂ ಒಂದಲ್ಲ ಒಂದು ತಿಂಗಳಲ್ಲಿ ಬಿತ್ತನೆಯನ್ನು ಮಾಡಿ ಬೆಳೆಯನ್ನು ಬೆಳೆಯುವಂಥದ್ದು ಇಲ್ಲಿ ನಡೀತಾ ಇದೆ. ಅಷ್ಟು ಒಂದು ಕಲ್ಪಿತ ವಾತಾವರಣ ಈ ಹಾಸನ ಜಿಲ್ಲೆಯಲ್ಲಿದೆ. ಇದು ಒಂದು ವರದಾನ ಅಂತ ಹೇಳ್ಬೋದು. ಹಾಗಾಗಿ ನನ್ನ ಒಂದು ವೈಜ್ಞಾನಿಕ ಅಭಿಪ್ರಾಯ ಏನಂದ್ರೆ ಮುಂಗಾರು ಹಂಗಾಮಿಗಿಂತನೂ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಬೆಳೆಯಲು ಬಹಳ ಸೂಕ್ತವಾದಂಥದ್ದು. ಯಾಕೆಂದ್ರೆ ಈ ಆಲೂಗಡ್ಡೆ ಬೆಳೆ ಒಂದು ಚಳಿಗಾಲ ಅಥವಾ ಶೀತ ವಲಯ ಬೆಳೆ ಅಂತ ಹೇಳ್ತೀವಿ. ಇನ್ನು ವಿಶೇಷವಾಗಿ ಇದು ಒಂದು ತಂಪು ವಾತಾವರಣ ಬಯಸುವಂತ ಒಂದು ಬೆಳೆ ಆಗಿರ್ತದೆ. ಇದಕ್ಕೆ ಬೆಳವಣಿಗೆಯ ಅವಧಿನಲ್ಲಿ 18-22 ಡಿಗ್ರಿ ಉಷ್ಣಾಂಶ ಈ ಹಂತದಲ್ಲಿ ಇರಬೇಕು. ಹಾಗಾದಲ್ಲಿ ನಮಗೆ ಬಿಳಿ ಬೇರು ಏನ್ ಹೇಳ್ತೀವಿ ಈ ಗೆಡ್ಡೆ ಬಿಡಲು ಬಹಳ ಸೂಕ್ತವಾದಂತ ಒಂದು ಕಲ್ಪಿತ ವಾತಾವರಣ, ನಮಗೆ ಅಭಿವೃದ್ಧಿನೂ ಚೆನ್ನಾಗಾಗುತ್ತೆ, ಇಳುವರಿನಲ್ಲಿ ಜಾಸ್ತಿ ಬರುತ್ತೆ. ಮಳೆಗಾಲಕ್ಕಿಂತನೂ ಇಳುವರಿ ಜಾಸ್ತಿ ಬರೋದು ಚಳಿಗಾಲದಲ್ಲಿ. ಈ ರೀತಿಯಾದ ಅನುಕೂಲತೆಗಳು ಚಳಿಗಾಲದಲ್ಲಿ ಜಾಸ್ತಿ ಇರುತ್ತೆ. ಅದಕ್ಕೆ ಹಿಂಗಾರು ನಲ್ಲಿ ಆಲೂಗಡ್ಡೆ ಬೆಳೆಯೋದು ಬಹಳ ಸೂಕ್ತ ಅಂತ ಹೇಳ್ತೇನೆ. ಅದಕ್ಕೆ ನಮಗೆ ಕೋಲಾರದಲ್ಲಿ ಬರುವಂತ ಇಳುವರಿ ಎಕರೆವಾರು ನಮಗೆ ಹಾಸನದಲ್ಲಿ ಮಳೆಗಾಲದಲ್ಲಿ ಬರ್ತಾ ಇಲ್ಲ. ಅಲ್ಲಿ ಹೆಚ್ಚು ಕಡಿಮೆ ಎಕರೆಗೆ 12-13 ಟನ್ ಅಷ್ಟು ಇಳುವರಿಯನ್ನ ಎಕರೆ ಪ್ರದೇಶದಲ್ಲಿ ತೆಗೆದಿದೆ. ನಮ್ಮಲ್ಲಿ ಮಳೆಗಾಲದಲ್ಲಿ ಮುಂಗಾರು ಹಂಗಾಮಿನಲ್ಲಿ ಹಾಸನ ಜಿಲ್ಲೆಯಲ್ಲಿ ಸರಾಸರಿ ಇಳುವರಿ 4-5 ಟನ್ ಅಷ್ಟೇ. ಓಹೋ, ಬಹಳ ಕಡಿಮೆ, ಅರ್ಧಕ್ಕಿಂತ ಅರ್ಧ ಕಡಿಮೆ. ಅಲ್ಲಿ ಚಳಿಗಾಲದಲ್ಲಿ ಬೆಳೀತಾರೆ. ಅದರಿಂದ ಇಲ್ಲಿ ಚಳಿಗಾಲದಲ್ಲಿ ನಾವು ಅದನ್ನ ರೂಢಿ ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನಮಗೆ ಹೆಚ್ಚಿನ ಒಂದು ಇಳುವರಿ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆಂದ್ರೆ ಬಹುಮುಖ್ಯವಾಗಿ ಇದು ಒಂದು ವಾತಾವರಣ ಅವಲಂಬಿತ ಬೆಳೆ ಅಂತ ಹೇಳ್ತೀವಿ, ತಂಪು ವಾತಾವರಣ ಬಯಸುವಂತ ಬೆಳೆ. ಇದನ್ನ ಎಲ್ಲರೂ ಮನದಲ್ಲಿ ಇಟ್ಕೋಬೇಕು. ಇದಕ್ಕೆ ಹೆಚ್ಚಾಗಿ ಉಷ್ಣಾಂಶ ಏರು ವಾತಾವರಣದಲ್ಲಿ ಹೆಚ್ಚಾದ್ರೆ ಆಧುನಿಕ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಂಡ್ರೂ ಸಹ ಆ ನಿರೀಕ್ಷಿತ ಇಳುವರಿ ಉತ್ಪಾದಕತೆ ನಮ್ಗೆ ಬರುವುದಿಲ್ಲ. ಆ ಕಾರಣಕ್ಕೆ ಸೂಕ್ತವಾದಂತ ಕಾಲ ನಮಗೆ ಹಿಂಗಾರು ಹಂಗಾಮು. ಅದರಿಂದ ಹಿಂಗಾರು ಹಂಗಾಮಲ್ಲಿ ಬೆಳಿಬೇಕು. ಆದ್ರೆ ವಿಶೇಷವಾಗಿ ನಮಗೆ ಉಷ್ಣಾಂಶ ಜಾಸ್ತಿ ಆದ್ರೆ ಬಹಳ ಕಷ್ಟ ಈ ಬೆಳೆಗೆ. 30 ಡಿಗ್ರಿಗಿಂತ ಹೆಚ್ಚು ಉಷ್ಣಾಂಶ ಆದ್ರೆ ಬೆಳವಣಿಗೆ ಕುಂಠಿತವಾಗ್ತದೆ, ಗೆಡ್ಡೆಗಳ ಇಳುವರಿ ಬರುವುದಿಲ್ಲ, ಆ ಗುಣಮಟ್ಟದ ಇಳುವರಿ ನಾವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ನಾವು ಸಾಧ್ಯವಾದಷ್ಟು ಹಿಂಗಾರು ಹಂಗಾಮಿನಲ್ಲಿ ಬಹಳ ಸೂಕ್ತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನು ಈ ಬೆಳೆ ಕರ್ನಾಟಕ ರಾಜ್ಯ ಈಗಾಗಲೇ ಹೇಳದಂತೆ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯೋದ್ರಿಂದ ಏನಪ್ಪಾ ಅನುಕೂಲತೆಗಳು ಅನ್ನೋದು, ಇಲ್ಲಿ ಈ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯೋದ್ರಿಂದ ಹೆಚ್ಚಿನ ಮಳೆಯ ಸಮಸ್ಯೆ ಇರೋದಿಲ್ಲ. ಹೆಚ್ಚು ಮಳೆ ಆದಾಗ ಕರಗೋಗ ಅಂತ ಕರಗುತ್ತೆ, ಆ ಸಮಸ್ಯೆ ಬರೋದಿಲ್ಲ. ಒಂದೇದು ಏನು ಅಂಗಮಾರಿ ರೋಗಕ್ಕೆ ಬೆಳೆ ತುತ್ತಾಗಲ್ಲ. ಇಂಥ ಒಂದು ಹಿಂಗಾರು ಹಂಗಾಮಿನಲ್ಲಿ ನಾವು ಬಯಸಿದಂತ ತಳಿ ಏನು, ಸರಿಸುಮಾರು ವರ್ಷಗಳಿಂದ ನಾವು ಕುಫ್ರಿ ಜ್ಯೋತಿ ಎಂಬ ತಳಿಯನ್ನು ತಳಿತಾ ಇದೀವಿ, ಅದು ಬಹಳ ಒಂದು ಅಂಗಮಾರಿ ರೋಗಕ್ಕೆ ಬಹಳಷ್ಟು ನಿರೋಧಕ ಶಕ್ತಿ ಕಳ್ಕೊಂಡಿದೆ. ಅಂತ ತಳಿಗಳನ್ನ ಹಿಂಗಾರು ಹಂಗಾಮಿನಲ್ಲಿ ಬೆಳೆಯಬಹುದು, ಯಾವುದೇ ರೋಗದ ಸಮಸ್ಯೆ ಹೆಚ್ಚಾಗಿ ಇರೋದಿಲ್ಲ. ಈ ಒಂದು ಹಿಂಗಾರು ಹಂಗಾಮಿನಲ್ಲಿ ಬೆಳೆದಾಗ ಇಳುವರಿ ಮತ್ತು ಉತ್ಪಾದಕತೆ, ಗುಣಮಟ್ಟದ ಇಳುವರಿ ಮತ್ತು ಹೆಚ್ಚಿನ ಉತ್ಪಾದಕತೆ ಪಡೀಲಿಕ್ಕೆ ಒಂದು ಅವಕಾಶಗಳು ಜಾಸ್ತಿ ಇರುತ್ತೆ. ಇದು ಒಂದು ಈ ಹಿಂಗಾರು ಹಂಗಾಮಿನ ಒಂದು ಅನುಕೂಲತೆಗಳು. ಇಲ್ಲಿ ನಾವು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅನ್ನೋದು ನಮ್ಮ ರೈತರಿಗೆ. ಇದು ಹೆಚ್ಚಿನ ಪ್ರದೇಶದಲ್ಲಿ ನಾವು ಮಾಡಬಹುದು. ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆಯನ್ನ ಬೆಳೆಯಲಿಕ್ಕೆ ಸೂಕ್ತವಾದಂತಹ ಭೂಮಿ ಅಥವಾ ಮಣ್ಣು ಯಾವುದು, ಎಂತಹ ಮಣ್ಣನ್ನ ನಾವು ಆಯ್ಕೆಯನ್ನ ಮಾಡಿಕೊಳ್ಬೇಕು? ಈಗ ಇದು ಮುಂಗಾರು ಬೆಳೆಗಾಗ್ಲಿ ಅಥವಾ ಹಿಂಗಾರು ಬೆಳೆಗಾಗ್ಲಿ ನಾವು ಭೂಮಿ ಆಯ್ಕೆ ಇದೆಯಲ್ಲ, ಬಹಳ ಮುಖ್ಯವಾದದ್ದು. ಭೂಮಿ ಆಯ್ಕೆ ಅಂದ್ರೆ ಇಂದಿನ ಬೆಳೆ ಯಾವ ಬೆಳೆ ಬೆಳೆದಿರ್ತೀವಿ ಅನ್ನೋದು ಬಹಳ ಮುಖ್ಯ. ಈಗ ಹಾಸನ ಜಿಲ್ಲೆನಲ್ಲಿ ಮುಂಗಾರು ಬೆಳೆಯನ್ನು ಬೆಳಿತೀವಿ, ಹಿಂಗಾರು ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯತೆಗಳಿದೆ. ನಾವು ಹಿಂದೆ ಮುಂಗಾರಲ್ಲಿ ಯಾವ ಬೆಳೆಯನ್ನು ಬೆಳೆದಿದ್ದೀವಿ ಬಹಳ ಮುಖ್ಯ. ಈಗ ಸೊಲನೇಶಿಯಸ್ ಜಾತಿಗೆ ಸೇರಿದ ಬೆಳೆಗಳು ತಿಳ್ತೀವಿ, ಉದಾಹರಣೆಗೆ ಟೊಮ್ಯಾಟೊ, ಬದನೆ, ಆಲೂಗಡ್ಡೆ, ಹೊಗೆ ಸೊಪ್ಪು ಮತ್ತೆ ದೊಣ್ಣೆ ಮೆಣಸಿನಕಾಯಿ, ಈ 5 ಬೆಳೆಗಳು ಒಂದೇ ಜಾತಿಗೆ ಸೇರಿದಂತ ಬೆಳೆಗಳು. ಇವು ಒಂದಾದ ನಂತರ ಬೆಳೆದಂತೆ ಭೂಮಿನಲ್ಲಿ ರೋಗಾಣುಗಳ ಸಮಸ್ಯೆ ಜಾಸ್ತಿ ಆಗ್ತದೆ, ಬ್ಯಾಕ್ಟೀರಿಯಾ ರೋಗಗಳು ಜಾಸ್ತಿ ಆಗ್ತವೆ, ಈ ಕಡೆ ಶಿಲೀಂಧ್ರ ರೋಗಗಳ ಸಮಸ್ಯೆ ಜಾಸ್ತಿ ಆಗುತ್ತೆ. ಆದ್ರಿಂದ ಇಂದಿನ ಬೆಳೆಗಳು ನಾವು ಆಧರಿಸಿ ನಾವು ಮುಂದಿನ ಬೆಳೆಯನ್ನು ಆಯ್ಕೆ ಮಾಡ್ಕೋಬೇಕು, ಭೂಮಿ ಆಯ್ಕೆ ಮಾಡ್ಕೋಬೇಕು. ಇವು ಬಿಟ್ಟು ಬೇರೆ ತರಕಾರಿಗಳು ಅಥವಾ ಯಾವ್ದಾದ್ರು ರಾಗಿ ಕೃಷಿ ಬೆಳೆಗಳನ್ನು ಬೆಳೆದಿರುವಂತಹ ಭೂಮಿಗಳನ್ನು ಆಯ್ಕೆ ಮಾಡಿದ್ರೆ ಯಾವುದೇ ರೋಗಾಣುಗಳ ಸಮಸ್ಯೆ ಮಣ್ಣಿನಿಂದ ಹರಡೋದಿಲ್ಲ, ನಾವು ಒಂದು ಉತ್ತಮವಾಗಿ ಬೆಳೆಯನ್ನು ಬೆಳಿಬಹುದು. ಒಂದು ಪಕ್ಷ ಹಿಂದೆ ಒಂದು ಈ ಜಾತಿಗೆ ಸೇರಿದಂತ ಬೆಳೆಗಳನ್ನು ಬೆಳೆದಿದ ನಂತರ ಮತ್ತೆ ಆಲೂಗಡ್ಡೆಯನ್ನು ಹಾಕಿದ್ರೆ ಖಂಡಿತ ಒಂದಲ್ಲ ಒಂದು ರೀತಿಯಾಗಿ ರೋಗಕ್ಕೆ ತುತ್ತಾಗುತ್ತೆ, ಮತ್ತೆ ಆ ಗುಣಮಟ್ಟದ ಒಂದು ಉತ್ಪಾದನೆ ಒಂದು ಫಸಲು ಇಳುವರಿ ಅಂತ ಏನ್ ಹೇಳ್ತೀವಿ ಅದನ್ನ ನಾವು ಪಡೀಲಿಕ್ಕೆ ಸಾಧ್ಯ ಆಗಲ್ಲ. ಇದು ಬಹಳ ಮುಖ್ಯ ಭೂಮಿ ಆಯ್ಕೆ ಮಾಡೋದ್ರಲ್ಲಿ. ಆಮೇಲೆ ಬಹುಮುಖ್ಯವಾಗಿ ಇಂದಿನ ಬೆಳೆಗಳಲ್ಲಿ ನಾವೇನಾದ್ರೂ ದುಂಡಾಣು ಸೊರಗು ರೋಗದ ಸಮಸ್ಯೆ, ಬ್ಯಾಕ್ಟೀರಿಯಾ ಸೊರಗು ರೋಗ ಅಥವಾ ದುಂಡಾಣು ಸೊರಗು ರೋಗ ಅಂತ ಏನ್ ಹೇಳ್ತೀವಿ ಅದರ ಸಮಸ್ಯೆ ಕಂಡು ಬಂದಿದ್ದಲ್ಲಿ ಖಂಡಿತ ಅಂತ ಒಂದು ಭೂಮಿಯನ್ನ ನಾವು ಆಯ್ಕೆ ಮಾಡೋದು ಸರಿಯಿಲ್ಲ, ಅದನ್ನ ತ್ಯಜಿಸಬೇಕು. ಉಳಿದ ಒಂದು ಆರೋಗ್ಯವಂತ ಒಂದು ಭೂಮಿಯನ್ನು ಆಯ್ಕೆ ಮಾಡೋದು ಬಹಳ ಮುಖ್ಯ. ಮಣ್ಣು ಪರೀಕ್ಷೆನೂ ಬಹಳ ಮುಖ್ಯ. ಮಣ್ಣು ಪರೀಕ್ಷೆ, ಒಂದು ಪಕ್ಷ ನಮಗೆ ಭೂಮಿ ಸೂಕ್ತವಾಗಿದೆ, ಯಾವುದೇ ರೋಗಾಣುಗಳು ಕಂಡು ಬಂದಿಲ್ಲ ಇಂದಿನ ಬೆಳೆಯಲ್ಲಿ ಅಂತಂದಾಗ ಮಣ್ಣು ಪರೀಕ್ಷೆ ಬಹಳ ಮುಖ್ಯ. ರೈತರು ಇದನ್ನ ಬಹಳಷ್ಟು ಜನ ಮಾಡಿಸೋದಿಲ್ಲ, ಪ್ರತಿ ವರ್ಷ ಒಂದು ಬಾರಿ ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಿದ್ರೆ ಇಡೀ ನಮ್ಮ ಪೋಷಕಾಂಶಗಳ ಲಭ್ಯತೆ ಬಗ್ಗೆ ಒಂದು ನಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಯಾಕೆಂದ್ರೆ ಇದು ಹೆಚ್ಚಿನ ಒಂದು ಪೋಷಕಾಂಶಗಳಿಗೆ ರೆಸ್ಪಾನ್ಸ್ ಅಂತ ಏನ್ ಹೇಳ್ತೀವಿ, ಎಷ್ಟು ಪೋಷಕಾಂಶಗಳು ಕೊಟ್ಟರೆ ಅಷ್ಟು ಬೆಳೆ ಚೆನ್ನಾಗಿ ಬರುತ್ತೆ. ಆದ್ರಿಂದ ಪೋಷಕಾಂಶಗಳ ಕೊರತೆ ಮಣ್ಣಿನಲ್ಲಿದ್ದಾಗ ನಮಗೆ ಖಂಡಿತ ಇಳುವರಿ ಮೇಲೆ ನೇರ ಕುಂಠಿತವಾಗ್ತದೆ, ನ್ಯೂನ್ಯತೆಗಳು ಬರುತ್ತೆ. ಆದ್ರಿಂದ ನಾವು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ಬೇಕು, ವಿಶೇಷವಾಗಿ ರಸಸಾರ ಲವಣಾಂಶಗಳು ಮತ್ತು ಪೋಷಕಾಂಶಗಳ ಲಭ್ಯತೆ, ವಿಶೇಷವಾಗಿ ಸಾರಜನಕ ರಂಜಕ ಪೊಟಾಷ್ ದೊಡ್ಡ ಪೋಷಕಾಂಶಗಳ ಅವಶ್ಯಕತೆ ಬಗ್ಗೆ ನಮಗೆ ಸಂಪೂರ್ಣ ಚಿತ್ರಣ ಸಿಗ್ತದೆ. ಈ ಒಂದು ಆಧಾರದ ಮೇಲೆ ನಮ್ಮ ಯಾವುದೇ ನ್ಯೂನ್ಯತೆಗಳನ್ನ ನಾವು ಸರಿಪಡಿಸ್ಕೋಬಹುದು. ಮುಂದಿನ ಬೆಳೆಯಲ್ಲಿ ಮಣ್ಣು ಪರೀಕ್ಷೆಗೆ ಒಳಪಡಿಸಬೇಕು, ಆ ಮಾದರಿಗಳನ್ನ ತೆಗೆದುಕೋಬೇಕು. ಪ್ರತಿ ಎಕರೆನಲ್ಲಿ ಒಂದು ಕನಿಷ್ಠ ಒಂದು 4 ತೆಗೆದುಕೊಂಡ್ಬಂದು ಅದನ್ನ ಒಂದು ಕಡೆ ಹರಡಿ ಅದನ್ನ ಒಂದು 100 ಗ್ರಾಂನಷ್ಟು ಸ್ಯಾಂಪಲ್ ತಗೊಂಡು ನಾವು ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿಸಿ ಅದರ ಆಧಾರದ ಮೇಲೆ ನಾವು ಶಿಫಾರಸಿನ ರಸಗೊಬ್ಬರಗಳು ಅಥವಾ ಕೊಟ್ಟಿಗೆ ಗೊಬ್ಬರಗಳನ್ನು ನೀಡುವುದು ಬಹಳ ಮುಖ್ಯ. ಆಲೂಗಡ್ಡೆ ಬಿತ್ತನೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಸುಧಾರಿತ ಪದ್ಧತಿಗಳು ಇತ್ತೀಚೆಗೆ ಬಂದಿದ್ದಾವೆ. ಆದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಬಹಳ ಹಿಂದಿನಿಂದಲೂ ಕೂಡ ಬಿತ್ತನೆ ಮಾಡತಕ್ಕಂಥದ್ದು ಏಕರೂಪದಲ್ಲಿ ಇರುವಂತದ್ದು, ಸಾಲು ಹುಡ್ಕೊಳ್ಳೋದು ಅದರಲ್ಲಿ ಬಿತ್ತನೆ ಮಾಡ್ತಾ ಹೋಗುವಂಥದ್ದು. ಇವತ್ತು ಏರುಮಡಿ ಪದ್ಧತಿ ಬಂದಿದೆ, ಜೋಡಿ ಸಾಲಿನ ಪದ್ಧತಿ ಬಂದಿದೆ. ಇವುಗಳಲ್ಲಿ ಈ ಹಿಂಗಾರು ಹಂಗಾಮಿಗೆ ಬಹಳ ಸೂಕ್ತವಾದಂತಹ ಪದ್ಧತಿ ಯಾವುದು, ಯಾವ ಪದ್ಧತಿಯನ್ನ ಆಯ್ಕೆ ಮಾಡಿಕೊಂಡ್ರೆ ಆ ಮೂಲಕ ಒಂದು ಒಳ್ಳೆ ಫಲಿತಾಂಶವನ್ನ ನಮ್ಮ ಕೃಷಿಕರು ಪಡೆಯಬಹುದು? ಖಂಡಿತ, ಇದುವರೆಗೂ ನಾವು ಏನು ಒಂದು ಬೇಸಾಯ ಪದ್ಧತಿ ಅಥವಾ ಸಾಲು ಮತ್ತು ಬೋದು ಮತ್ತು ಅರಿ ಪದ್ಧತಿಗಳಲ್ಲಿ ಮಾಡ್ತಾ ಇದ್ರು. ನೇಗಿಲನ್ನ ಹೊಡೆಯುವಂಥದ್ದು, ಟ್ರ್ಯಾಕ್ಟರ್ಲ್ಲಿ 4x10 ಡಕ್ಫುಟಾರು ಅಂತ ಹೇಳ್ತೀವಿ, ಅದರಲ್ಲಿ ಹೊಡೆದು ಬಿಟ್ಟು 2x2 ಸಾಲಿಗೆ ಹಾಕಿ ಗೆಡ್ಡೆಗಳನ್ನ ಬಿತ್ತನೆ ಮಾಡುವಂತದ್ದು ಸಂಪ್ರದಾಯ ಮೊದಲಿಂದಿತ್ತು. ಹೀಗೆ ಇದರ ಮೇಲಾಗಿಯೂ ಅದು ಮಳೆಯಾಶ್ರಿತ ಪ್ರದೇಶದಲ್ಲಿ ರೈತರು ಮಳೆಯನ್ನೇ ಅವಲಂಬಿಸಿ ಮಾಡುವಂತ ಕೆಲಸಗಳು. ಹಿಂಗಾರು ಹಂಗಾಮಿನಲ್ಲಿ ಮಾಡೋದ್ರಿಂದ ಇಲ್ಲಿ ಒಂದು ನೀರಾವರಿ ವ್ಯವಸ್ಥೆ ಇರಲೇಬೇಕು. ನೀರಾವರಿ ವ್ಯವಸ್ಥೆ ಇಲ್ಲದಿದ್ದು ಮಾಡ್ಲಿಕ್ಕಾಗಲ್ಲ. ಇಂಥ ನೀರಾವರಿ ವ್ಯವಸ್ಥೆ ಇರುವಂತಹ ರೈತರು ಏನು ಏರು ಮಡಿ ಜೋಡಿ ಸಾಲು ಪದ್ಧತಿನಲ್ಲಿ ಮಾಡ್ಕೊಳ್ಳುವಂಥದ್ದು, ಅಥವಾ ಟ್ರ್ಯಾಕ್ಟರ್ ಚಾಲಿತ ಒಂದು ಪ್ಲಾಂಟರ್ ಅಂತ ಇದೆ, ಅದರಲ್ಲೇ ನೇರವಾಗಿ ಉಂಡೆಗಡ್ಡೆಗಳನ್ನ ಹಾಕಿ ನೇರವಾಗಿ ಒಂದು ಬಿತ್ತನೆ ಮಾಡುವಂಥದ್ದು. ಇದ್ರ ಮಾಡೋದ್ರಿಂದ ಒಂದು ಪ್ರತಿ ಸಾಲಿಗೆ ಅಥವಾ ಜೋಡಿ ಸಾಲು ಪದ್ಧತಿ ಆದ್ರೆ ಆ ಜೋಡಿ ಎರಡು ಜೋಡಿ ಸಾಲು ಪದ್ಧತಿ ಮಧ್ಯೆ ಒಂದು ಹನಿ ನೀರಾವರಿ ಕೊಳವೆಗಳನ್ನ ಹಾಕೊಂಡು ಏನು 30 cm ಅಂತರದಲ್ಲಿ ಇರುವಂತ ಒಂದು ವ್ಯವಸ್ಥೆ ಏನಿರುತ್ತೆ ಅದು ಒಂದು 4 L ಪ್ರತಿ ಒಂದು ಗಂಟೆಗೆ ನೀರನ್ನ ಜಿನುಗುವಂತದ್ದು, ಆ ಒಂದು ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಂಡು ನಾವು ಬೆಳೆಗಳನ್ನ ಬೆಳಿಬಹುದು. ಈ ಏರು ಮಡಿ ಜೋಡಿ ಸಾಲು ಪದ್ಧತಿನಲ್ಲಿ ಸಾಕಷ್ಟು ಅನುಕೂಲತೆಗಳಿದೆ, ಅದರಿಂದ ಹಸಿರುಗಡ್ಡೆಗಳು ಸಮಸ್ಯೆ ಇರೋದಿಲ್ಲ. ಒಂದು ಪಕ್ಷ ಮಳೆ ಜಾಸ್ತಿ ಆದರೆ ನೀರು ಬಸಿದು ಹೋಗಿ ಯಾವುದೇ ರೋಗಕ್ಕೆ ಅವಕಾಶ ಇರುತ್ತೆ, ವಿಶೇಷವಾಗಿ ಅಂಗಮಾರಿ ರೋಗ. ಆದ್ರೆ ಜೋಡಿ ಸಾಲು ಪದ್ಧತಿನಲ್ಲಿ ಬಹಳ ಹತ್ತಿರ ಇರೋದ್ರಿಂದ ಗಿಡಗಳು ಅಲ್ಲಿ ಸರಾಗವಾಗಿ ಗಾಳಿ ಆಡೋದಿಲ್ಲ, ರೋಗ ಬಹುಬೇಗನೆ ಉಲ್ಬಣಗೊಳ್ತದೆ. ಏರುಮಡಿ ಜೋಡಿ ಸಾಲು ಪದ್ಧತಿನಲ್ಲಿ ಆ ಸಮಸ್ಯೆ ಬರುವುದಿಲ್ಲ. ಈಗಾಗಲೇ ನಾವು ಇಂದಿನ ಒಂದು ಕ್ಷೇತ್ರೋತ್ಸವದಲ್ಲಿ ಮುಂಗಾರು ಹಂಗಾಮಿನಲ್ಲಿ ನಾವು ಬೆಳೆಯನ್ನು ಬೆಳೆದು ಕ್ಷೇತ್ರೋತ್ಸವವನ್ನು ಮಾಡಿ ರೈತರಿಗೆ ಅದನ್ನು ತೋರಿಸಿದ್ದೇವೆ. ರೈತರು ಸಹ ಅದನ್ನು ಒಪ್ಕೊಂಡಿದ್ದಾರೆ, ಬಹಳ ಉತ್ತಮವಾದಂತಹ ಪದ್ಧತಿ ಇದು, ಬೇಸಾಯ ಕ್ರಮ ಇದನ್ನ ಮಾಡ್ಕೊಳ್ಳೋದು ಬಹಳ ಒಳ್ಳೇದು ಅಂತೇಳಿ. ಎರಡೂ ಪದ್ಧತಿಗಳಿಂದನೂ ಒಳ್ಳೆ ಉತ್ತಮವಾದಂತ ರೈತರಿಗೆ ಒಂದು ಒಳ್ಳೆ ತಂತ್ರಜ್ಞಾನ ಅನ್ನೋದನ್ನ ಅಳವಡಿಸಿಕೊಂಡಿದೆ, ತಗೋಬಹುದು ಇದನ್ನ ಅಳವಡಿಸ್ಕೋಬಹುದು ಅನ್ನೋದನ್ನ ಯೋಚನೆ ಮಾಡಿ. ಆಮೇಲೆ ಇಳುವರಿನಲ್ಲೇ ಅಷ್ಟೇ ಹೆಚ್ಚಿನ ಒಂದು ಇಳುವರಿ ಬರುತ್ತೆ, ನಮ್ಗೆ 10-20% ಇಳುವರಿ ಹೆಚ್ಚಿನ ಇಳುವರಿನ ನಾವು ಜೋಡಿ ಸಾಲು ಪದ್ಧತಿಯಲ್ಲಿ ಪಡಿಬಹುದಾಗಿದೆ, ಅದನ್ನ ಮಾಡ್ಕೋಬಹುದು. ರೋಗದ ಸಮಸ್ಯೆಗಳು ಈ ಒಂದು ಜೋಡಿ ಸಾಲು ಪದ್ಧತಿಯಲ್ಲಿ ಇರುವುದಿಲ್ಲ. ಇದನ್ನ ಹನಿ ನೀರಾವರಿ ಅಳವಡಿಸಿಕೊಂಡು ರೈತರು ಒಂದು ಹಿಂಗಾರು ಹಂಗಾಮಿನಲ್ಲಿ ಮಾಡಲಿ ಅಂತೇಳಿ ನಾನು ಸಲಹೆಯನ್ನು ನೀಡ್ತೇನೆ. ಈಗ ಎರುಮಡಿ ಪದ್ಧತಿ ಅಂತ ಅಂದ್ರೆ ಯಾವ್ದೋ ಬೇರೆ ತಂತ್ರಜ್ಞಾನ ಯಾವ್ದೋ ದೇಶದ್ದು ಅಂತ ಅನ್ಕೊಳ್ಳೋದು ಬೇಡ. ಇಲ್ಲಿ ಏನು ಶುಂಠಿ ಬೆಳೆಯುವಾಗ ಹೆಂಗೆ ಮಡಿಗಳನ್ನ ಮಾಡ್ಕೊಂಡು ಶುಂಠಿ ಬಿತ್ತನೆಯನ್ನು ಮಾಡ್ತೀವಿ, ಅದೇ ರೀತಿ ಇಲ್ಲಿ ಆಲೂಗಡ್ಡೆ ಬೆಳೆಯುವಾಗಲೂ ಕೂಡ ಮಡಿಗಳನ್ನ ಮಾಡ್ಕೊಳ್ಳೋದು, ಅಲ್ಲಿ ನಾವು ಆಲೂಗಡ್ಡೆಯನ್ನ ಬಿತ್ತನೆಯನ್ನ ಖಂಡಿತ ಮಾಡ್ತಕ್ಕಂಥ. ಮತ್ತೆ ಏನಂದ್ರೆ ಇನ್ನೊಂದು ವಿಶೇಷ, ಇಲ್ಲಿ ಒಂದು ಅಂತರವನ್ನ ಸ್ವಲ್ಪ ಸಾಲಿನಿಂದ ಸಾಲಿಗೆ ಏನು ಏರುಮಡಿ ಬೆಡ್ಗಳೇನಿದೆ, ಏರುಮಡಿ ಪದ್ಧತಿನಲ್ಲಿ ಆ ಮಡಿಗಳ ಅಗಲ 1 m ಇರಬೇಕು, ಉದ್ದ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೋಬಹುದು. ಅದರಲ್ಲಿ ಆ 1 m ಮಡಿಗಳೇನಿರ್ತವೆ ಅದರ ಮಧ್ಯದಲ್ಲಿ 1.5 feet ಒಂದೊಂದು ಸಾಲು 2 feet ಮಾಡ್ಕೋಬೇಕಾಗ್ತದೆ, ಹತ್ತಿರದಲ್ಲಿ ಹಾಕೋಬೇಕಾಗ್ತದೆ. ಮತ್ತೆ ಗೆಡ್ಡೆಯಿಂದ ಗೆಡ್ಡೆಗೆ 20 cm ಒಂದು ಅಂತರವನ್ನು ಕೊಟ್ಟು ನಾವು ಮಾಡ್ಕೋಬೇಕಾಗ್ತದೆ. ಅದರಿಂದ ನಮಗೆ ಹೆಚ್ಚಿನ ಒಂದು ಸಂಖ್ಯೆಯ ಏನು ಗೆಡ್ಡೆಗಳನ್ನ ಬಳಸ್ತೀವಿ ಸರಿಸುಮಾರು ಒಂದೇ ಇರುತ್ತೆ. ನಮಗೆ ಈ ಒಂದು ಮಡಿಯಿಂದ ಮಡಿಗೆ 1.5 feet ನಾವು ಮಧ್ಯದಲ್ಲಿ ಓಡಾಡಲಿಕ್ಕೆ ಸಾಲು ಬಿಟ್ಟಿರ್ತೀವಿ, ಅದು ನಮಗೆ ಸಾಕಷ್ಟು ಅನುಕೂಲ ಮಾಡಿಕೊಡ್ತದೆ. ಯಾವುದೇ ರೀತಿಯಾದ ರೋಗಗಳಿಗೆ ಅವಕಾಶ ಕೊಡಲ್ಲ ಗಾಳಿ ಚೆನ್ನಾಗಿ ಆಡೋದ್ರಿಂದ. ಆಮೇಲೆ ಇಳುವರಿನೂ ನಮ್ಗೆ ನಿರೀಕ್ಷೆ ಇರ್ತದ, ಇಳುವರಿ ಹಸಿರುಗಡ್ಡೆಗಳ ಸಮಸ್ಯೆ ಬರಲ್ಲ. ಮತ್ತೆ ಏನು ಈ ಚಿಟ್ಟೆ ಗೆಡ್ಡೆ ಕೊರಕ ಚಿಟ್ಟೆ ಸಮಸ್ಯೆ ಇರುತ್ತೆ ಸಾಲು ಪದ್ಧತಿನಲ್ಲಿ, ಇದರಲ್ಲಿ ಅಷ್ಟೊಂದು ಸಮಸ್ಯೆ ಇರೋದಿಲ್ಲ. ಎಷ್ಟು ಆಳಕ್ಕೆ ನಾವು ಬಿತ್ತನೆಯನ್ನ ಮಾಡಬೇಕು? ಒಂದು 12-13 cm ಅಷ್ಟು ಆಳಕ್ಕೆ. 12-13 cm ಅದನ್ನ ಗುಳಿಗಳನ್ನ ಮಾಡ್ಕೊಂಡು ಮಾಡೋದು ಹೇಗೆ ಮಾಡೋದು? ಟ್ರ್ಯಾಕ್ಟರ್ ಚಾಲಿತ ಯಾಂತ್ರೀಕರಣ ಇದೆಯಲ್ಲ, ಅದರ ಒಂದು ಗುಳ ಅಂತ ಹೇಳ್ತೀವಿ, ಮಧ್ಯದಲ್ಲಿ ಹಾಕಿದ್ರೆ ಅದು ಬೆಡ್ ಮಾಡುತ್ತೆ ಒಂದೇ ಸಾರಿ, ಮಡಿಗಳು ಮಾಡುತ್ತೆ, ಜೊತೆಗೆ 2 ಕಾಲುವೆಗಳನ್ನು ನಾವು 1.5 feet ಸೆಟ್ ಮಾಡಿಬಿಟ್ಟು ನಾವು ಪಾಸ್ ಮಾಡಿಬಿಟ್ರೆ ಒಂದು ಆಳವನ್ನು ಬಿಡುತ್ತೆ. ಅದರಲ್ಲಿ ಗೆಡ್ಡೆಗಳನ್ನ ಕೈಯಿಂದ ನಾವು ಹಾಕೋಬಂದು ಬರಬೇಕಾಗ್ತದೆ. ಹಾಕೊಂಡ್ಬಂದ ನಂತರ ಇನ್ನೊಂದ್ಸರಿ ಆ ಗುಳ ತೆಗೆದುಬಿಟ್ಟು ನಾವು ಇನ್ನೊಂದ್ಸರಿ ಹೊಡೆದು ಬಿಟ್ರೆ ಕಂಪ್ಲೀಟ್ ಆಗಿ ಅದೇ ಮುಚ್ಕೊಂಡ್ಬಿಡುತ್ತೆ. ಹೌದು, ಹೆಚ್ಚು ಕಡಿಮೆ 1.5 hours ಒಂದು ಎಕರೆ ಪ್ರದೇಶವನ್ನ ನಾವು ಬಿತ್ತನೆಯನ್ನ ಮಾಡಬಹುದು. ಹಿಂಗಾರು ಹಂಗಾಮಿಗೆ ಸೂಕ್ತವಾದಂತಹ ತಳಿಗಳು ಯಾವ್ಯಾವ್ದು, ಯಾವ ತಳಿಯನ್ನ ಆಯ್ಕೆ ಮಾಡಿಕೊಳ್ಬೇಕು? ಈಗ ಹಿಂಗಾರು ಹಂಗಾಮಿಗೆ ನಾವು ಬಹಳ ಪ್ರಚಲಿತವಾಗಿರುವಂತ ತಳಿ ಕುಫ್ರಿ ಜ್ಯೋತಿ ತಳಿಯನ್ನೇ ಹೇಳ್ತೀವಿ. ಯಾಕೆಂದ್ರೆ ಹಿಂಗಾರು ಹಂಗಾಮಿನಲ್ಲಿ ಒಂದು ಹೆಚ್ಚಿನ ಮಳೆಯ ಸಮಸ್ಯೆ ಇರೋದಿಲ್ಲ, ಆ ಕಾರಣಕ್ಕೆ ಇದು ಅಂಗಮಾರಿ ರೋಗಕ್ಕೆ ಅಷ್ಟೊಂದು ಬಹುಬೇಗನೆ ತುತ್ತಾಗಲ್ಲ. ಮಾರುಕಟ್ಟೆ ಬೇಡಿಕೆನೂ ಇದೆ. ಇಲ್ಲ ಕೆಲವರು ಯಾರು ಬದಲಾವಣೆ ಮಾಡ್ಬೇಕಪ್ಪ, ನಾವು ಸ್ವಲ್ಪ ಬೇರೆ ತಳಿಗಳು ಹಾಕ್ಬೇಕಪ್ಪ ಅಂತಂದ್ರೆ ಕುಫ್ರಿ ಹಿಮಾಲಯ ತಳಿಯನ್ನ ಹಾಕೋಬಹುದು. ಲೇಡಿ ರೋಸೆಟ್ ಅಂತಲೂ ಒಂದು ಹೊಸ ತಳಿ ಬಂದಿದೆ, ಅದು ಒಂದು ಪಬ್ಲಿಕ್ ವೆರೈಟಿನೇ. ಈಗ ಅದು ಚಿಪ್ಸ್ಗೆ ಬಹಳಷ್ಟು ಸೂಕ್ತವಾಗಿದೆ, ಬಹಳಷ್ಟು ಸೂಕ್ತವಾಗಿದೆ. ಇದಲ್ಲದೆ ನಮ್ದು ಚಿಪ್ಸ್ ಆಫ್ ರೈಸೋನಾ ಅಂತಲೂ ಇದೆ, ಅದರ ಒಂದು ಗೆಡೆಗಳ ಲಭ್ಯತೆ ಕಷ್ಟ ಇದೆ. ಬಟ್ ಈಗ ಲೇಡಿ ರೋಸೆಟ್ ಎಂಬ ತಳಿ ಬಹಳ ಅತ್ಯುತ್ತಮ, ಅತಿ ಹೆಚ್ಚು ಇಳುವರಿ ಕೊಡುವಂತ ತಳಿ, ಜೊತೆಗೆ ಈ ಚಿಪ್ಸ್ ತಯಾರಿಕೆಗೆ, ಮೌಲ್ಯವರ್ಧನೆಗೆ ಬಹಳ ಸೂಕ್ತವಾಗಿದೆ. ಅಂತ ತಳಿಗಳನ್ನು ರೈತರು ಅಳವಡಿಸಿಕೊಂಡ್ರೆ ಬಹುಶಃ ಕೆಲವೊಂದು ಕಂಪನಿಗಳು ಸಹ ಇವತ್ತು ಏನು ಚಿಪ್ಸ್ ತಯಾರಿಕೆಗೆ ಮುಂದೆ ಬಂದು ಅದನ್ನ ಕೊಂಡ್ಕೊಳ್ತಾ ಇದ್ದಾರೆ. ರೈತರು ಅದನ್ನು ಒಂದು ಸ್ವಲ್ಪ ಹಾಕೊಳ್ಳಿ ಅನ್ನೋದು ನಮ್ಮ ಒಂದು ಸಲಹೆ ಆಗಿರ್ತದೆ. ಬಿತ್ತನೆಯ ಗಡ್ಡೆಗಳನ್ನ ಹೇಗೆ ಸಿದ್ಧಪಡಿಸಿಕೊಳ್ಬೇಕು, ಏನೆಲ್ಲ ಬೀಜೋಪಚಾರವನ್ನ ಅದಕ್ಕೆ ಮಾಡಬೇಕು, ಅದರಿಂದ ಏನ್ ಅನುಕೂಲ ಆಗುತ್ತೆ? ಈಗ ಗೆಡ್ಡೆ ಇದು ಬಹುಮುಖ್ಯವಾದಂತ ಅಂತ. ಈಗ ನಾವು ಯಾವುದೇ ಗೆಡ್ಡೆ ಜಲಂಧರಿಂದ ಬಂದಿದ್ದು ಅದು ನೇರವಾಗಿ ಶೀತಲ ಗೃಹಗಳಲ್ಲಿ ಇಡ್ತಾರೆ. ನಾವು ಮುಂಗಾರು ಆಗಿರ್ಬೋದು ಅಥವಾ ಹಿಂಗಾರು ಹಂಗಾಮಿನಲ್ಲಿ ಆಗಿರ್ಬೋದು, ನಾವು ಕನಿಷ್ಠ ನಾವು ಏನು 15 ದಿವಸ ಮುಂಚೆ ಆ ಗೆಡ್ಡೆಗಳನ್ನ ನಾವು ಶೀತಲೀಕರಣ ಗೃಹಗಳಿಂದ ತರಬೇಕಾಗ್ತದೆ ಹೊರಗಡೆ. ಆ ತಂದು ಕನಿಷ್ಠ 12-13 ದಿವಸಗಳ ಕಾಲ ನಾವು ನೆರಳಿನಲ್ಲಿ ಹರಡಬೇಕು. ಹೊರ ವಾತಾವರಣದಲ್ಲಿ ಹರಡಿದಾಗ ಅದರಲ್ಲಿರುವಂತಹ ಸಾಕಷ್ಟು ತೇವಾಂಶ ಆವಿಯಾಗಿ ಹೋಗ್ತದೆ. ಆಗ ಅದು ರಾಸಾಯನಿಕವಾಗಿ ಭೌತಿಕವಾಗಿ ಸದೃಢಗೊಳ್ಳುತ್ತದೆ, ಆಕ್ಟಿವ್ ಆಗಿರುತ್ತೆ. ಆಗ ಕಣ್ಣುಗಳು ಉಬ್ಬುತ್ತವೆ. ಕಣ್ಣುಗಳು ಉಬ್ಬಿದು ನೋಡಿದ ಒಂದು ಚಿಹ್ನೆಗಳನ್ನು ನೋಡಿಕೊಂಡು ನಾವು ಅದನ್ನ ಬಿತ್ತನೆ ಮಾಡಬೇಕಾಗ್ತದೆ. ಆ ಬಿತ್ತನೆ ಮಾಡಕ್ ಮುಂಚೆ ಬೀಜೋಪಚಾರ ಬಹಳ ಮುಖ್ಯ. ಬೀಜೋಪಚಾರ ಆದಾಗ ಅದನ್ನ ನಾವು ಶಿಲೀಂಧ್ರನಾಶಕ ಮತ್ತು ಬ್ಯಾಕ್ಟೀರಿಯಾ ನಾಶಕ ಇದನ್ನು ನಾವು ಬಳಸಿ ನಾವು ಬೀಜೋಪಚಾರ ಮಾಡಲೇಬೇಕಾಗ್ತದೆ. ಯಾವ್ದಪ್ಪ ಶಿಲೀಂಧ್ರನಾಶಕ ಅಂದ್ರೆ ಮ್ಯಾಂಕೋಸೆಬ್ಬು, ಮೆಟಲಾಕ್ಸಿಲ್, ಈ ಎರಡು ಸಂಯುಕ್ತ ಏನು ಶಿಲೀಂಧ್ರನಾಶಕಗಳು ಏನಿರ್ತವೆ ಅದನ್ನ ಸಾಮಾನ್ಯವಾಗಿ ರಿಡೋಮಿಲ್ ಎಂಜಿಡ್ ಅಂತ ಹೇಳ್ತೀವಿ. ಅದನ್ನ 2 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಅದ್ರ ಜೊತೆಗೆ ಬ್ಯಾಕ್ಟೀರಿಯಾ ನಾಶಕವಾದ ಸ್ಟ್ರೆಪ್ಟೋಸೈಕ್ಲಿನ್ ಅಂತ ಹೇಳ್ತೀವಿ, 1/2 ಗ್ರಾಂನಷ್ಟು ಪ್ರತಿ ಲೀಟರ್ ಈ ಒಂದು ಪ್ರಮಾಣದಲ್ಲಿ ಮಿಶ್ರಣ ಮಾಡಿಕೊಂಡು ಒಂದು 10 ನಿಮಿಷಗಳ ಕಾಲ ನೆನೆಸಬೇಕು. ನೆನೆಸಿಬಿಟ್ಟು ಮರುದಿನ ನಾಟಿ ಮಾಡೋದ್ರಿಂದ ಬಹಳ ಅತ್ಯುತ್ತಮವಾದಂತಹ ಒಂದು ಮೊಳಕೆ ಸಮಾನವಾಗಿ ಮೊಳಕೆ ಬರ್ತದೆ, ಯಾವುದೇ ಒಂದು ರೋಗಕ್ಕೆ ತುತ್ತಾಗುವುದಿಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಆಮೇಲೆ ಅದಕ್ಕಿಂತ ಮುಖ್ಯವಾಗಿ ಕೆಲವು ರೈತರು ನಮ್ಮ ಸಂಪ್ರದಾಯದಂತೆ 2 ಭಾಗ ಮಾಡಿ ಗೆಡ್ಡೆಗಳನ್ನ ಬಿತ್ತನೆ ಮಾಡ್ತಾರೆ. ಅದು ಸಾಧ್ಯವಾದಷ್ಟು ರೈತರು ಏನ್ ಮಾಡ್ಬೇಕು, ಈ ಕರೆಕ್ಟ್ ಶಬ್ದ ಬರಬಾರ್ದು ಕೊಯ್ಯುವಾಗ, ಅದೇ ಈ ಶೀತಲ ಗೃಹಗಳಿಂದ ತತ್ಕ್ಷಣ ತಂದು ಹಾಗೆ ಕೊಯ್ದು ಹಾಗೆ ಬಿತ್ತನೆ ಮಾಡುವಂತದ್ದು ಪದ್ಧತಿ ಇದೆಯಲ್ಲ ಅದು ಅವೈಜ್ಞಾನಿಕ. ನಾವು ತಂದು ಕನಿಷ್ಠ 12 ದಿವಸ ಹೊರ ಒಂದು ವಾತಾವರಣದಲ್ಲಿಟ್ಟು ಅದು ಮೃದುವಾದಾಗ ಕಣ್ಣುಗಳು ಉಬ್ಬಿದಾಗ ಕೊಯ್ದು ನಾವು ಅದನ್ನೊಂದು 2 ದಿವಸ ಇಡಬೇಕು. ಕೊಯ್ದ ನಂತರ ಆ ಕೊಯ್ದ ಭಾಗ ಸಂಪೂರ್ಣವಾಗಿ ಗಟ್ಟಿಯಾಗುತ್ತೆ. ಗಟ್ಟಿಯಾದಾಗ ಅದು ಚರ್ಮ ಏನು ಕ್ಯೂಟಿಕಲ್ ಅಂತ ಹೇಳ್ತೀವಿ, ಹಾರ್ಡ್ ಕ್ಯೂಟಿಕಲ್, ಅದರಿಂದ ಯಾವುದೇ ಒಂದು ಸೂಕ್ಷ್ಮ ಜೀವಿಗಳು ಒಳಗಡೆ ಹೋಗೋದಿಲ್ಲ, ರೋಗಾಣುಗಳು. ಅದು ಭೂಮಿನಲ್ಲಿ ಕೊಯ್ದು ನಾವು ಹಾಕಿದ್ರು ಸಹ ಮಣ್ಣಿನಿಂದ ಹರಡೋದಿಲ್ಲ ಯಾವ್ದು ರೋಗಗಳು. ಆ ಕಾರಣಕ್ಕೆ ರೈತರು ಇದನ್ನು ಪಾಲಿಸಬೇಕು ಮತ್ತೆ ತದನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡುವಂತದ್ದು ಒಂದು ಉತ್ತಮ ತಂತ್ರಜ್ಞಾನ, ವೈಜ್ಞಾನಿಕತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಹಾಸನದಲ್ಲಿ ಬೆಳೀತಕ್ಕಂತಹ ಈ ಆಲೂಗಡ್ಡೆ ಏನಿದೆಯೋ ಅಲ್ಲಿಯ ಒಂದು ಬ್ಯೂಟಿ ಏನಪ್ಪಾ ಅಂತ ಹೇಳಿದ್ರೆ, ಯಾರೆಲ್ಲ ಆಲೂಗಡ್ಡೆಯನ್ನ ಮುಂಗಾರದಲ್ಲಿ ಬೆಳೀತಾರೋ ಪ್ರತಿಯೊಬ್ಬರು ಕೂಡ ಮಿಶ್ರ ಬೆಳೆಯನ್ನ ಬೆಳೆದುಕೊಳ್ತಾರೆ. ಹಾಗಾಗಿ ನಮ್ಮ ಹಾಸನದಲ್ಲಿ ಬಹಳ ಸಂಪಾದ ತರಕಾರಿ ನಮಗೆ ದೊರಕುತ್ತೆ. ಈ ನಿಟ್ಟಿನಲ್ಲಿ ಈ ಹಿಂಗಾರು ಹಂಗಾಮಿನಲ್ಲಿ ನಾವು ಆಲೂಗಡ್ಡೆಯನ್ನ ಬೆಳೆಯುವಾಗ ಏನೆಲ್ಲ ಮಿಶ್ರ ಬೆಳೆಗಳನ್ನ ಆಯ್ಕೆಯನ್ನ ಮಾಡಿಕೊಳ್ಬಹುದು? ಈಗ ಮಿಶ್ರ ಬೆಳೆ ಒಂದು ಬೇಸಾಯ ಏನಿದೆ ಇಲ್ಲಿ ನಮ್ಮ ಹಾಸನದಲ್ಲಿ ಕಡಿಮೆ, ತುಂಬಾ ಕಡಿಮೆ. ಬೇರೆ ಒಂದು ರಾಜ್ಯಗಳಲ್ಲಿ ಬೇರೆ ಒಂದು ಜಿಲ್ಲೆಗಳಲ್ಲಿ ಬಹುಶಃ ಮಾಡ್ತಾ ಇರ್ಬೋದು, ನಮ್ಮಲ್ಲಿ ಹಾಸನದಲ್ಲಿ ಒಂದು ಮಿಶ್ರ ಬೆಳೆ ಒಂದು ಬೇಸಾಯ ಕಡಿಮೆ ಇದೆ. ಮಿಶ್ರ ಬೆಳೆಯಾಗಿ ನಮ್ಮಲ್ಲಿ ಮುಲಂಗಿ ಬೆಳಿಬಹುದು, ಬೆಳ್ಳುಳ್ಳಿ, ತೊಗರಿ, ಬೀನ್ಸ್, ತಿಂಗಳ ಹುರುಳಿ ಅಂತ ಹೇಳ್ತೀವಿ. ಹೌದು, ಈ 4 ಬೆಳೆಗಳನ್ನ ಏನು ಕಡಿಮೆ ಅವಧಿನಲ್ಲಿ ಅಲ್ಪಾವಧಿ ಬೆಳೆಗಳನ್ನ ಹಾಕಬಹುದು, ಅಥವಾ 5 ಅಥವಾ 10 ಒಂದು ಸಾಲು ಏನು ಆಲೂಗಡ್ಡೆ ಏನು ಹಾಕ್ತೀವಿ, ಒಂದ್ ಸಾಲನ್ನ ತೊಗರಿ ಹಾಕೋಬಹುದು. ಇವು ಯಾವತ್ತೂ ನಮ್ಗೆ ಅನುಕೂಲಕರ, ಇದರಿಂದ ನಮಗೆ ಮನೆಗಾದಷ್ಟು ತರಕಾರಿ ಬರುತ್ತೆ, ಮಾರಾಟ ಮಾಡ್ಕೋಬಹುದು. ಇದು ಮಿಶ್ರ ಬೆಳೆಗಳನ್ನ ನಾವು ರೂಢಿಸಿಕೊಳ್ಳೋದು ಒಳ್ಳೇದು ನಮ್ಗೆ. ಎಷ್ಟು ಅಂತರ ಹಾಕಬಹುದು ಅದನ್ನ? ನಾವು ಸಾಮಾನ್ಯವಾಗಿ ಈ ಬದುಗಳು ಏನಿರ್ತವೆ, ಈ ಕೊನೆಯ ಬದುಗಳು ಬೆಳೆಯ ಸುತ್ತಲೂ ಮತ್ತು ಈ ಪ್ರಧಾನ ಬದುಗಳು ಅಂತ ಹೇಳ್ತೀವಲ್ಲ, ಅಂತ ಕಡೆ ನಾವು ಹಾಕೋ. ಪ್ರತಿ ಬದುನಲ್ಲೂ ನಾವು ಹಾಕ್ಲಿಕ್ಕೆ ಆಗಲ್ಲ. ಈಗ ಆಲೂಗಡ್ಡೆ 2 ಮಾಡಿರ್ತೀವಿ, ಅದು ಒಂದು ಬದುವನ್ನ ನಾವು ಹಾಕಿ ಹಾಕ್ತೀವಿ. ಆ ಬದುಗಳ ಮೇಲೆ ಇವೆಲ್ಲ ಹಾಕೋಬಹುದು, ಮೂಲಂಗಿ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಅಥವಾ ತಿಂಗಳ ಹುರುಳಿಗಳು. ತೊಗರಿ ಬೆಳೆ ಮಾತ್ರ 10 ಹಾಕೊಂಡು ನಾವು ಬೆಳೆಯೋದ್ರಿಂದ ನಮಗೆ ಅನುಕೂಲ ಆಗ್ತದೆ. ಹಿಂಗಾರು ಬೆಳೆಯನ್ನ ಎಲ್ಲರೂ ಕೂಡ ಬೆಳೀಲಿಕ್ಕೆ ಸಾಧ್ಯ ಆಗುದಿಲ್ಲ, ಯಾಕೆ ಅಂತ ಹೇಳಿದ್ರೆ ನೀರಾವರಿ ಸೌಲಭ್ಯ ಬೇಕಾಗುತ್ತೆ. ನೀರು ಇದ್ದವರು ಮಾತ್ರ ಹಿಂಗಾರಿನಲ್ಲಿ ಆಲೂಗಡ್ಡೆಯನ್ನ ಬೆಳಿಬಹುದು. ಈ ನಿಟ್ಟಿನಲ್ಲಿ ನೀರಾವರಿಗೆ ನಾವೆಷ್ಟು ಆದ್ಯತೆಯನ್ನ ನೀಡಬೇಕು, ಸಂದಿಗ್ಧ ಪರಿಸ್ಥಿತಿಗಳು ಯಾವ್ಯಾವು, ಯಾವ ಹಂತದಲ್ಲಿ ನೀರನ್ನ ಕೊಡಬೇಕು, ಮತ್ತೆ ನೀರಾವರಿಯನ್ನು ಕೂಡ ಯಾವ ಪದ್ಧತಿಯ ಮೂಲಕ ನೀಡಿದ್ರೆ ಅದು ಹೆಚ್ಚು ಉಪಯುಕ್ತ ಆಗುತ್ತೆ? ಈಗ ನಾವು ಏನು ಮುಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆನ ಬೆಳಿತೀವಿ, ಸಾಕಷ್ಟು ರೈತರು ಎಲ್ಲರೂ ಮಳೆಯಾಶ್ರಿತ ಇದರಲ್ಲೇ ಬೆಳೀತಾರೆ. ಹಿಂಗಾರಿನಲ್ಲಿ ನಾವು ಸಂಪೂರ್ಣ ನೀರಾವರಿ ವ್ಯವಸ್ಥೆ ಇರಬೇಕು, ನಾವು ಬಿತ್ತನೆ ಮಾಡುವಾಗೇನೆ ಸಾಕಷ್ಟು ತೇವಾಂಶ ಮಣ್ಣಿನಲ್ಲಿ ಇರಬೇಕು, ತಂಪಾಗಿರಬೇಕು ಮಣ್ಣು. ಆಗಾಗ ಮಾತ್ರ ನಾವು ಬಿತ್ತನೆ ಮಾಡ್ಲಿಕ್ಕೆ ಸಾಧ್ಯ. ತಂಪಾದ ಒಂದು ವಾತಾವರಣ ಇರುವಾಗ, ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇದ್ದಾಗ ನಾವು ಬಿತ್ತನೆ ಮಾಡಬೇಕಾಗ್ತದೆ, ಆಗ್ಲೇ ನಮ್ಗೆ ಮೊಳಕೆಗಳು ಚೆನ್ನಾಗಿ ಬರ್ತವೆ. ಒಂದು ಪಕ್ಷ ಮಣ್ಣಿನಲ್ಲಿ ತೇವಾಂಶ ಇಲ್ಲವಾದಾಗ ನಾವು ತೆಳುವಾಗಿ ನೀರನ್ನ ಹಾಯಿಸಬೇಕಾಗ್ತದೆ, ಇಲ್ಲಾಂದ್ರೆ ನಮ್ಮ ಮೊಳಕೆಗಳು ಸರಿಯಾಗಿ ಸಾಮಾನ್ಯವಾಗಿ ಬರೋದಿಲ್ಲ, ಅದು ಬೇರು ಬಿಡುವುದಿಲ್ಲ. ಅದೊಂದು ಬಹಳ ಮುಖ್ಯವಾದಂಥದ್ದು. ತದನಂತರ ಮುಂದಿನ ದಿನಗಳಲ್ಲಿ ಆಕಸ್ಮಿಕ ಮಳೆಗಳು ಬರುವಂತಹ ಸಾಧ್ಯತೆಗಳು ಇರ್ತವೆ. ಆ ಮಳೆಗಳನ್ನು ಆಧರಿಸಿ, ಮಣ್ಣಿನ ಒಂದು ತೇವಾಂಶವನ್ನು ಆಧರಿಸಿ, ಬೆಳೆಯ ಒಂದು ಬೆಳವಣಿಗೆಯನ್ನು ಆಧರಿಸಿ, ನಾವು ಕನಿಷ್ಠ ವಾರಕ್ಕೊಮ್ಮೆ ಒಂದು ಬಾರಿ ನೀರನ್ನ ಅರಿ ಮತ್ತು ಬೋಧಗಳ ನಡುವೆ ಆರಿಸೋದಾದ್ರೆ ಅದು ನಾವು ಅದನ್ನ ಶಿಫಾರಸು ಮಾಡಲಿಕ್ಕೆ ಇಷ್ಟಪಡಲ್ಲ. ಸಾಧ್ಯವಾದಷ್ಟು ಹನಿ ನೀರಾವರಿಯನ್ನ ಪದ್ಧತಿಯನ್ನು ಅಳವಡಿಸಿಕೊಂಡು ರೈತ ಬಾಂಧವರು ನಾವು ಈಗ ಹೇಳಿದಂತೆ ಇಲ್ಲ ಟ್ರ್ಯಾಕ್ಟರ್ ಚಾಲಿತ ಬಿತ್ತನೆ ಮಾಡಿ ಅದರಿಂದ ಸಾಲಿನಿಂದ ಸಾಲಿಗೆ ಒಂದು ಸಾಲು ಬಿಟ್ಟು ಒಂದು ಸಾಲು ಹನಿ ನೀರಾವರಿ ಅಳವಡಿಸ್ಕೊಂಡ್ಬೇಕಾದ್ರೆ ನಾವು ನೀರನ್ನು ಕೊಟ್ಟು ಬೆಳೆಯನ್ನು ಬೆಳಿಬಹುದು. ಆಮೇಲೆ ಎರಡನೇದಾಗಿ ಜೋಡಿ ಸಾಲು ಪದ್ಧತಿನಲ್ಲಿ ಎರಡು ಸಾಲಿನ ಮಧ್ಯದಲ್ಲಿ ಒಂದು ಕೊಳವೆಯನ್ನು ಹಾಕಿ ನೀರನ್ನು ಹರಿಸುವಂತದ್ದು ಒಳ್ಳೆ ಉತ್ತಮವಾದಂಥದ್ದು. ಇದರಿಂದ ನಾವು ಹೆಚ್ಚಿನ ಒಂದು ನೀರಿನ ಪೋಲು ಮಾಡುವಂಥದ್ದಿಲ್ಲ, ನೀರನ್ನು ಉಳಿಸಬಹುದು. ಅದರ ಮುಖಾಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಸಹ ಅದರ ಮುಖಾಂತರ ಕೊಡಬಹುದು. ಕನಿಷ್ಠ ಒಂದು 10 ದಿವಸಕ್ಕೊಮ್ಮೆ ಒಂದು ಬಾರಿ ಅದೇನು ಶಿಫಾರಸು ಏನಿದೆ ರಸಗೊಬ್ಬರಗಳು, ಆ ಶಿಫಾರಸಿನ ರಸಗೊಬ್ಬರಗಳನ್ನ ಸಂಪೂರ್ಣವಾಗಿ ಒಂದು 10 ಭಾಗ ಅಥವಾ 8 ಭಾಗವನ್ನ ಮಾಡಿ ಆ ಗೊಬ್ಬರಗಳನ್ನ ನೇರವಾಗಿ ನಾವು ಬೆಳೆಗೆ ಕೊಡಬಹುದು. ಉದಾಹರಣೆಗೆ ಈ ಹಿಂಗಾರು ಹಂಗಾಮಿಗೆ ಒಂದು ಬಿತ್ತನೆ ಗಡ್ಡೆಗಳ ಪ್ರಮಾಣನೂ ಜಾಸ್ತಿ, ಮುಂಗಾರು ಹಂಗಾಮಿಗೆ 6 ಕ್ವಿಂಟಾಲ್ ಬೇಕಾಗುತ್ತೆ ಎಕರೆ ಪ್ರದೇಶಕ್ಕೆ, ಆದರೆ ಹಿಂಗಾರು ಹಂಗಾಮಿ ಬೆಳೆಗೆ 8 ಕ್ವಿಂಟಾಲ್ನಷ್ಟು ಗಡ್ಡೆಗಳು ಜಾಸ್ತಿ ಬೇಕಾಗುತ್ತೆ. ಯಾಕೆಂದ್ರೆ ಅಂತರನ್ನು ಜಾಸ್ತಿ ಕೊಡ್ತೀವಿ ನಾವು, 1.5 ಅಡಿ 20 ಸೆಂಟಿಮೀಟರ್, ಆದರೆ ಮುಂಗಾರಲ್ಲಿ ನಾವು 2 ಅಡಿ 20 ಸೆಂಟಿಮೀಟರ್ ಕೊಡ್ತೀವಿ, ಇಲ್ಲಿ 1.5 ಅಡಿ ಅಂದ್ರೆ ಒಂದು 1/2 ಅಡಿ ಕಡಿಮೆ ಮಾಡ್ತೀವಿ ಹಿಂಗಾರು ಬೆಳೆಯಲ್ಲಿ. ಯಾಕೆಂದ್ರೆ ನೀರಾವರಿ ಕೊಡ್ತೀವಲ್ಲ, ನೀರಾವರಿ ಕೊಡೋದ್ರಿಂದ ಹೆಚ್ಚು ಇಳುವರಿನೂ ಸಾಧ್ಯತೆ, ಮತ್ತೆ ನಮಗೆ ರಾಸಾಯನಿಕ ಗೊಬ್ಬರಗಳು ಸಹ ಜಾಸ್ತಿ ಕೊಡಬೇಕು. 125 ಕೆಜಿ ಸಾರಜನಕ, 100 ಕೆಜಿ ರಂಜಕ, 125 ಕೆಜಿ ಪೊಟ್ಯಾಷ್ ಅನ್ನು ಜಾಸ್ತಿ ಪ್ರಮಾಣದಲ್ಲಿ ನಾವು ಕೊಡಬೇಕಾಗ್ತದೆ. ಇನ್ನು ಕೊಟ್ಟಿಗೆ ಗೊಬ್ಬರಗಳು ಅವೆಲ್ಲ 10 ಟನ್ನಷ್ಟು ಅಂದ್ರೆ ಹೆಚ್ಚು ಕಡಿಮೆ 1 ಎಕರೆ ಪ್ರದೇಶಕ್ಕೆ 5 ಟ್ರ್ಯಾಕ್ಟರ್ನಷ್ಟು ಗೊಬ್ಬರವನ್ನ ನಾವು ಮಣ್ಣಿಗೆ ಸೇರಿಸಬೇಕಾಗ್ತದೆ. ಅದರ ಪ್ರಕಾರ 109 ಕೆಜಿ ಯೂರಿಯಾವನ್ನ 1 ಎಕರೆ ಪ್ರದೇಶಕ್ಕೆ ನಾವು ಕೊಡಬೇಕಾಗ್ತದೆ. 250 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ ನಾವು 1 ಎಕರೆ ಪ್ರದೇಶಕ್ಕೆ ಕೊಡಬೇಕಾಗುತ್ತೆ. ಅದೇ ರೀತಿಯಾಗಿ 83 ಕೆಜಿ ಅಷ್ಟು ಪೊಟ್ಯಾಷ್ ಅನ್ನ ಕೊಡಬೇಕಾಗ್ತದೆ. ಯಾಕೆಂದ್ರೆ ಇದು ಹೆಚ್ಚು ಪೊಟ್ಯಾಷ್ ಬಯಸುವಂತ ಬೆಳೆ, ಗುಣಮಟ್ಟದ ಒಂದು ಇಳುವರಿ ಪಡೆಯಬೇಕಾದ್ರೆ ಪೊಟ್ಯಾಷ್ ಬಹುಮುಖ್ಯವಾದಂಥದ್ದು. ಇನ್ನು ಗಿಡದ ಬೆಳವಣಿಗೆಗೆ ನಾವು ಪ್ರೋತ್ಸಾಹ ಮಾಡಬೇಕಂದ್ರೆ ಯೂರಿಯಾ ಅಂದ್ರೆ ಸಾರಜನಕ ಬಹುಮುಖ್ಯವಾದಂಥದ್ದು. ಇದರ ಮೇಲಾಗಿಯೂ ಸೂಕ್ಷ್ಮ ಪೋಷಕಾಂಶಗಳನ್ನು ಎಲೆಗಳ ಮೇಲೆ ಸಿಂಪಡಿಸುವ ಮೂಲಕವೂ ಮಾಡಬಹುದಾಗಿದೆ. ಈಗ ಭಾರತೀಯ ತೋಟಗಾರಿಕಾ ಸಂಶೋಧನಾ ಕೇಂದ್ರ ಅಭಿವೃದ್ಧಿಪಡಿಸಿದ ವೆಜಿಟೇಬಲ್ ಸ್ಪೆಷಲ್ ಅಥವಾ ತರಕಾರಿ ಸ್ಪೆಷಲ್ ಅಂತ ಹೇಳ್ತೀವಿ, 5 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದನ್ನ ಒಂದು 3 ಬಾರಿ ಬಿತ್ತನೆ ಆದ್ಮೇಲೆ 3 ಬಾರಿ 15 ದಿವಸ ಅವಧಿನಲ್ಲಿ 3 ಬಾರಿ ಮಾಡೋದ್ರಿಂದ ನಮಗೆ 15-20% ಇಳುವರಿ ಜಾಸ್ತಿ ಆಗೋದು, ಗುಣಮಟ್ಟದ ಫಸಲು ಬರುವಂತದ್ದು ಜಾಸ್ತಿ ಬರುತ್ತೆ ಅನ್ನೋದು ಈಗಾಗಲೇ ವೈಜ್ಞಾನಿಕವಾಗಿ ಸಾಬೀತವಾಗಿದೆ. ಅದೇ ರೀತಿಯಾಗಿ ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟವು ಸಹ ಆಲೂಗಡ್ಡೆ ಸ್ಪೆಸಿಫಿಕ್ ನ್ಯೂಟ್ರಿಯೆಂಟ್ಸ್ ಹೇಳಿ ಅದನ್ನು ಸಹ 3 ಗ್ರಾಂನಷ್ಟು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು 3 ಬಾರಿ 25 ದಿವಸಗಳಾದ ಮೇಲೆ ನಾವು ಸಿಂಪಡಣೆಯನ್ನು ಸಹ ಮಾಡಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ತಮ್ಮನ್ನು ಹೇಗೆ ಸಂಪರ್ಕವನ್ನು ಮಾಡುವಂತದ್ದು? 9481031445. ಇನ್ನೊಮ್ಮೆ ಹೇಳಿ, 9481031445. ಒಳ್ಳೆಯದು ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಹಿಂಗಾರು ಹಂಗಾಮಿನ ಆಲೂಗಡ್ಡೆಯ ಸುಧಾರಿತ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ಇದುವರೆಗೆ ಹಿಂಗಾರು ಹಂಗಾಮಿನಲ್ಲಿ ಆಲೂಗಡ್ಡೆ ಉತ್ಪಾದನೆಯ ಆಧುನಿಕ ಬೇಸಾಯ ಕ್ರಮಗಳು ಈ ಕುರಿತು ಹಾಸನದ ಸೋಮನಹಳ್ಳಿ ಕಾವಲಿನ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ.

ಚಂದ್ರಮನಂಥ ಚಂದನ ಮುಖ ಬೇಕ ಚಿಕ್ಕಿಯ ನಡುವೆ ಚಂದ್ರಮನಂಥ ಚಂದನ ಮುಖ ಬೇಕ ಮಾರಿ ಮ್ಯಾಲೆ ಕ್ವಾರಿಮಿಸಿ ಹುರಿ ಮಾಡಿ ತಿರುಗಿಸಿ ಏರ್ಸಿ ನಿಂತಿರಬೇಕ ನೋಡಿದವರ ಎದೆಯು ನಡುಗಬೇಕ ನನ್ನ ಗಂಡ ಇಂಥವನಿರಬೇಕ ಎಂಥವನಿರಬೇಕ. ಇದುವರೆಗೆ ಜನಪದ ಗೀತೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಇದು ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾ ಹರ್ಟ್ಸ್ಗಳು. ನಮ್ಮ ನಿಲಯವು ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರ ಮಾಡಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:20 ಗೀತಸುಧ ಭಕ್ತಿ ಕೃತಿಗಳು, 6:30 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನದ ಮುನ್ನಡೆ, 6:51 ಗಾನಯಾನ, 7:45 ಬೆಂಗಳೂರು ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ಭಾಷಣ, 9:00 ಯುವವಾಣಿ ಯುವಕವಿ ಪ್ರಕಾಶ್ ವಿಎನ್ ಅವರೊಡನೆ ಮಾತುಕತೆ ಹಾಗೂ ಕವನಗಳ ವಾಚನ. ಇವರೊಡನೆ ಮಾತುಕತೆಯಲ್ಲಿ ಭಾಗವಹಿಸುವವರು ಎಸ್ಎಲ್ ರಮೇಶ್ ಪ್ರಸಾದ್. 9:30 ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ರವಿವಾಸರಿಯ ಅಖಿಲ ಭಾರತ ಸಂಗೀತ್ ಸಭಾ. ನಮ್ಮ ನಾಳಿನ ಪ್ರಸಾರದಲ್ಲಿ ನಾಳೆ ಬೆಳಗ್ಗೆ 6:05 ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ